ಅದು ಯಾವ ಕಡೆ ಫೋನ್ ಮಾಡ್ತಾರೋ ಆ ಕಡೆ ನಾವು ಕಳಿಸ್ತಾ ಇರ್ತವೆ, ನಾನು ಹೋಗ್ತಾ ಇರ್ತಾನೆ, ಆಮೇಲೆ ಕಳಿಸ್ತಾ ಇರ್ತಾರೆ ಎಲ್ಲ ಜನ. ಎಷ್ಟು ಒಂದು ದಿನಕ್ಕೆ ಏನೆಲ್ಲ ಕಡಿಮೆ ಅಂದ್ರು ಒಂದು 10-15 ಜನ, ಮತ್ತೊಂದಿನ 20 ಜನ, ಮತ್ತೊಂದಿನ 25 ಜನ. ದೊಡ್ಡ ತೋಟ ಇತ್ತು ಅಂತಂದ್ರೆ ಒಂದು ಒಂದೂವರೆ ಸಾವಿರ ಗಿಡ ಇತ್ತು ಅಂತಂದ್ರೆ ಒಂದು 25-30 ಜನ ವರೆಗೆ ಹೋಗ್ತಾ ಇರ್ತಾರೆ. ನೀವೇನು ಅದಕ್ಕೆ ಟೀಮ್ ಲೀಡರ್? ಹೆಂಗೆ? ಹೌದೌದು, ಅಂದ್ರೆ ಒಂದ್ ಲೆಕ್ಕಕ್ಕೆ ಮೇಸ್ತ್ರಿ ಅನ್ಬೋದ? ಹೌದು, ತಪ್ಪಿಲ್ಲ, ಅವರೇ ನನ್ ಮಾಡಿರ ಅವ್ರ ಮೇಸ್ತ್ರಿ ಮಾಡಿರ ಅವರು. ನನಗೆ ಫೋನ್ ಕರೆನ್ಸಿಗೆ ಕಾಲ್ ಮಾಡಕ ಒಂದು ದಿನಕ್ಕೆ ಒಂದು ಗಿಡ ಕೊಡ್ತಾ, ಒಂದು ಗಿಡ ಅಂದ್ರೆ ಒಂದು ಒಂದು 20 ರೂಪಾಯಿ ರೇಟ್ ಇದ್ರೆ ಒಂದು ಒಂದು ಗಿಡ ಒಂದು 20 ರೂಪಾಯಿ, ಒಬ್ಬ ಮನುಷ್ಯ ಒಂದು 20 ರೂಪಾಯಿ ಕೊಡ್ತಾ. ಅದು ನಮ್ಮ ಮೇಂಟೆನೆನ್ಸ್ಗೆ, ಪೆಟ್ರೋಲ್ ಖರ್ಚಿಗೆ, ದುಡ್ಡು ಇಸ್ಕೊಂಬರಕ, ಆಮೇಲೆ ಅವ್ರಿಗೆ ಕೊಡಕ, ಆಮೇಲೆ ಅವ್ರಿಗೆ ತೋಟದಾರಿ ಫೋನ್ ಮಾಡಕ, ಅವ್ರಿಗೆ ಊಟ ತಗೊಂಬರ್ರಿ, ತಿಂಡಿ ತಗೊಂಬರ್ರಿ, ಮೇಂಟೆನೆನ್ಸ್ಗೆ ಅದು ನನಗೆ ಸರಿ ಐತಿ. ತೆಂಗಲ್ಲಿ ಎರಡು ತರ ಇರುತ್ತೆ, ಒಂದು ಕಮ್ಮಿ ಗಿಡ್ಡ ಇರತಕ್ಕಂತ ತಳಿಗಳನ್ನ ಹಾಕಿರೋದನ್ನ ನೋಡ್ತೇವೆ, ಅದು ಕೈಗೆ ಅವರೇ ಕಿತ್ಕೊಂಡ್ಬಿಡ್ತಾರೆ. ಇನ್ ಕೆಲವು ತೆಂಗುಗಳು ಎತ್ತರ ಬೆಳೀತಾವೆ. ನೀವು ಒಂದ್ ತೆಂಗಿನ ಮರದಲ್ಲಿ ಕಣ್ಣು ಅಳತೆನಲ್ಲಿ ಇಷ್ಟೇ ಕಾಯಿದೆ ಅಂತ ಹೆಂಗೆ ಹೇಳ್ತೀರಿ? ಅದು ನಮ್ಮ ಒಂದು ಮೆಥಡ್ ಪ್ರಕಾರ, ಈಗ ರೈತರು ಬಾರಪ್ಪ ಕಾಯಿ ಬಂದದ ಒಂಥರ, ನಾನು ಹೋಗಿ ಅದು ನೋಡ್ತಾನೆ, ಅವ್ರ ಹೇಳೋ ಪ್ರಕಾರಕ ನಾನು ಕಾಯಿ ಕೆಡವಲ್ಲ. ಅವ್ರ ಏನ್ ಹೇಳ್ತಾರ, ಕಾಯಿ ಬಂದ ಬಾರಪ್ಪ ಅಂತಾರೆ. ಯಾಕಂದ್ರೆ ಒಂದು ಗೊನೆ ಒಂದು 20-25 ಕಾಯಿ ಬಂದಿರ್ತದೆ ಒಂದು ತಿಂಗಳಿಗೆ. ನಾನು ಹೇಳ್ತಾನೆ ಅವ್ರಿಗೆ, 2-2.5 ತಿಂಗಳಿಗೆ ಕಾಯಿ ಇಳಿಸ್ರಿ, 2 ಗೊನೆ ಬರ್ತತಿ. ಅಲ್ಲಿಗೆ ಒಂದು ಒಂದು ಮರಕ್ಕೆ ಕನಿಷ್ಠ ಅಂದ್ರೆ ಒಂದು 30-40 ಕಾಯಿ ಬರ್ತತಿ. ಅವಾಗ ಅವ್ರಿಗೆ ಲಾಸ್ ಆಗಲ್ಲ, ಒಳ್ಳೆ ಕಾಯಿ ಕ್ವಾಂಟಿಟಿ ಕಾಯಿ ಸಿಗ್ತತಿ. ಆಮೇಲೆ ಎಳೆಗಾಯಿ ಸಿಗಲ್ಲ, ಒಳ್ಳೆ ಅವ್ರಿಗೆ ಒಣ ಕಾಯಿ ಸಿಗ್ತತಿ, ಲಾಸ್ ಆಗಲ್ಲ. ಅದ್ ಹೆಂಗೆ, ಒಣ ಕಾಯಿ ಹಸಿ ಕಾಯಿ ಬಲ್ತಿಲ್ಲ, ಇದು ನಿಮ್ಮ ಅನುಭವ ಹೇಗದು ಅಂತ? ನಾನು ಮರ ಹತ್ತಿ ಅದನ್ನ ಈ ತರ ಹಿಂಗ ಹಿಂಗ್ ನೋಡ್ತಾನೆ. ಹಿಚುಕ್ತೀರಿ? ಇಲ್ಲ, ಹಿಚುಕಲ್ಲ. ಹಿಂಗ ಹಿಂಗ ಅಂದ್ರೆ ಪಟ್ ಪಟ್ ಅಂತ ಹೊಡಿತೀರಿ? ಬಂತು ಅಂತಂದ್ರೆ ಶಬ್ದ ಬರುತ್ತೆ, ಬರಲಿಲ್ಲ ಅಂದ್ರೆ ಶಬ್ದ ಬರಲ್ಲ. ಅದು ಇನ್ನು ಬಲ್ತಿಲ್ಲ ಅಂತ ಲೆಕ್ಕ, ಅದು ಇನ್ನು ಅದು ಯೂಜಿಗೆ ಬರಲ್ಲ. ಅದು ಕಾಯಿ ಎಳೆ ಕಾಯಿ, ಅದು ಶಬ್ದ ಬಂತ ಅಂತಂದ್ರೆ ಒಣ ಕಾಯಿ. ತೆಂಗಿಗೆ ಭಾರಿ ರೇಟ್ ಅಲ್ವಾ ಈಗ? ತೆಂಗಿಗೆ ರೇಟು ಬಂದಿದೆ, ಐಟಮ್ ಜಾಸ್ತಿ ಅದರಲ್ಲಿ ಫ್ಯಾಕ್ಟ್ರಿಗಳು ಅದು ಇದು ಐಟಮ್ ಜಾಸ್ತಿ ತಯಾರು ಮಾಡ್ತಾ ಇದಾರೆ. ಈಗ ಕನಿಷ್ಠ ಅಂದ್ರೆ ಒಂದು ಕಾಯಿಗೆ 18-20 ರೂಪಾಯಿ ಇದೆ, ಒಳ್ಳೆ ರೇಟು ರೈತರಿಗೆ. ಆಮೇಲೆ ಅಷ್ಟೇ ಕಷ್ಟ ಐತೆ ಅವ್ರಿಗೆ ರೈತರಿಗೆ. ಆಮೇಲೆ ಈಗ ರೋಗ ಬಂದತಿ, ನುಸಿ ರೋಗ ಬೇರೆ, ಆಮೇಲೆ ಬಿಳಿ ನೋಣ ರೋಗಸ್ಸು, ಅದಕ್ಕೆ ಒಂದು ಎರಡಲ್ಲ ಬಹಳ ರೋಗ ಬಂದತಿ. ಅವ್ರ ಕಷ್ಟ ಅವ್ರಿಗೆ ಗೊತ್ತದ ಪಾಪ. ನಿಮಗ್ ಗೊತ್ತಾಗತ್ತ ಇಂತ ರೋಗ ಬಡದಿದೆ ಇದಕ್ಕೆ? ಹೌದೌದು, ಅದು ಅದ್ರ ಬಗ್ಗೆ ಟ್ರೈನಿಂಗ್ ಆಗಿದೆ ನಮಗೆ. ಟ್ರೈನಿಂಗ್ ಅದು ಎಲ್ಲಿದೆ ಅಲ್ಲಿ ಹೋಗ್ತಾ ಇರ್ತಾನೆ, ಕ್ಯಾಂಪ್ ಮಾಡಿಸ್ತಾನೆ, ಔಷಧಿ ಹೊಡಿಸ್ತಾನೆ ಮರಗಳಿಗೆ, ಔಷಧಿ ಹೊಡಿಸ್ತಾನೆ. ನಿಮ್ಮನ್ನೇನ್ ತೆಂಗಿನ ಸ್ಪೆಷಲಿಸ್ಟ್ ಅನ್ಬೋದ? ತಪ್ಪೇನಿಲ್ಲ, ನಿಮ್ಮ ಎಲ್ಲ ಅವ್ರ ಆಶೀರ್ವಾದ. ಟ್ರೈನರ್ಗೆ ಕರೆದಿದ್ದಾರೆ ನನಗೆ, ಅದು ಇವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಹೋಗಕ್ ಆಗ್ತಾ ಇಲ್ಲ. ಒಂದು ದಿನಕ್ಕೆ ಎಷ್ಟು ಮರದ ಹತ್ತಿ ಒಬ್ಬ ವ್ಯಕ್ತಿ ಕೆಡಬಹುದು? ಒಬ್ಬ ವ್ಯಕ್ತಿ ಈಗ ನನ್ನ ಜೊತೆ ಬರ್ತಾ ಇರೋದಂದ್ರೆ ಒಂದು 20 ವರ್ಷ ಆಗಿದೆ, ಒಂದು 8-10 ಜನ. ಇವರು ನಮ್ಮ ಇವರೊಂದು 20 ವರ್ಷ ಆಯ್ತು. ಹಂಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು 20 ವರ್ಷ ಬರಕತ್ತಿ ಒಂದು 10 ಜನ ಇದಾರೆ ಅವರು. ಈಗ ಒಂದು ಸುಮಾರು 3-5 ವರ್ಷ ಹಂಗ ಹಳಬ್ರು ಹೋಗ್ತಾ ಇರ್ತಾರೆ, ಹೊಸೊಬ್ರು ಬರ್ತಾ ಇರ್ತಾರೆ ನಮ್ಮ ಟೀಮಲ್ಲಿ. ಅವ್ರಿಗೆ ಸಾಕಾಯ್ತು ಬಿಡ್ತಾರೆ, ಮಂಡಿ ನೋವು ಬರ್ತತಿ. ಅವ್ರು ಸಾಕಾಯ್ತಪ್ಪ ನನಗೆ, ಕೈಲಾಗಲ್ಲ, ಏನೋ ಆಕಳ ನೋ ಏನೋ ಕುರಿ ನೋ ಏನೋ ಮಾಡ್ಕೊಂತ ಇರ್ತಾನೆ ಅಂತ ಹೋಗ್ತಾ ಇರ್ತಾರೆ. ಮತ್ತೆ ನಾನು ಹೊಸ ಹುಡುಗರನ್ನ ತಯಾರು ಮಾಡ್ತಾ ಇರ್ತಾನೆ. ನಿಮಗೆ ಮಂಡಿ ನೋವು ಆ ತರದ ಇನ್ನು ಕಾಣಿಸ್ಕೊಂಡಿದೆ? ಆಲ್ರೆಡಿ ಬಂದಿದೆ. ಈಗ ಮೇಂಟೆನೆನ್ಸ್ ಒಂದು 6 ತಿಂಗಳು ಬಿಟ್ಟಿದ್ದೆ, ಮತ್ತೊಂದು ನೋಡೋಣ ಅಂತ ಮತ್ತೆ ಹೋದೆ, ಮತ್ತೆ ಮಂಡಿ ನೋವು ಬಂತು, ಬಿಟ್ಟೆ ಸ್ವಲ್ಪ. ಇವ್ರನ್ನೆಲ್ಲ ಮೇಂಟೆನೆನ್ಸ್ ಕಳಿಸ್ತಾ ಇರ್ತಾನೆ ಕಾಯಿ ಇಳಿಸಕ, ಆಮೇಲೆ ಕಾಯಿ ಬೇರೆ ಲಾಸ್ ಮಾಡಕ್ ತಯಾರಿಲ್ಲ. ರೈತರು, ನಾನು ಒಬ್ಬ ರೈತ, ನಮ್ಮಪ್ಪನು ರೈತ, ಅತಿ ಹೆಚ್ಚು ಲಾಭ ತಿನ್ನಂಗಿಲ್ಲ ನಾವು. ನಂದು ಖರ್ಚು ಎಷ್ಟು? ಪೆಟ್ರೋಲ್ ಖರ್ಚು, ಊಟ ತಿಂಡಿ, ನನಗೆ ಅಷ್ಟು ಉಳಿದ್ರೆ ಸಾಕು. ಆಮೇಲೆ ಅವರು ನಮ್ಮ ಸಾವುಕಾರ್ಗೆ ಎಲ್ಲ ಖರ್ಚು ತೆಗೆದು, ಸುಲಿಯೋದ್ರಿಂದ ಹಿಡಿದು ಅವನು ಲಾರಿ ಬಾಡಿಗೆ ಏರೋದು ಸುಲಿಯೋದೆಲ್ಲ ತೆಗೆದು ಅವ್ರಿಗೊಂದು 20-30 ಪೈಸ, ನಮಗೊಂದು 20 ಪೈಸ, ಅಷ್ಟ್ರ ಮೇಲೆ ಮಾಡ್ತಾ ಇದೀವಿ. ಒಂದು ಎಣಿಕೆ ಲೆಕ್ಕಕ್ಕೆ 15-16-18 ವರೆಗೆ ಇದೆ. ಈಗ ಒಂದು ಸ್ವಲ್ಪ ಈಗ ಮಹಾರಾಷ್ಟ್ರದೆಲ್ಲ ಲಾಕ್ಡೌನ್ ಆಗಿ ಲಾರಿ ಲೋಡ್ ಹೋಗ್ತಾ ಇಲ್ಲ, ಹಂಗಾಗಿ 2 ರೂಪಾಯಿ ಇಳಿದಿದೆ. ಆಮೇಲೆ ತೂಕ ಮಾಡ್ತಾ ಇದಾವೆಲ್ಲ, ಇದೆಲ್ಲ ತೂಕ ಆಗಿ ಟನ್ ವೇಜ್ ಎಲ್ಲ 38,000 ರೂಪಾಯಿ ಒಂದು ಟನ್ನು, ಆ ಪ್ರಕಾರ ಮಾಡ್ತಾ ಇದಾರೆ. ರೈತರು ಮೋಸ ಹೋಗೋದು ಜಾಸ್ತಿ ಅಲ್ವಾ, ತೂಕ ಪಕ್ಕ ಕೊಡ್ತಾರ? ತೂಕ ಪಕ್ಕ. ಹಂಗಾಗಿ ನಾವೆಲ್ಲ ಪೀಸ್ ಲೆಕ್ಕ ಕೊಡಬೇಡ್ರಿ. ಯಾಕೋತ್ರ ಇಷ್ಟು ಇದು ಸಣ್ಣದು ದೊಡ್ಡದೈತಲ್ರಿ, ಅದು ರೈತರಿಗೆ ಮೋಸ ಆಗ್ತಾ ಐತಿ. ಎಲ್ಲ ಇದು ಇಷ್ಟಿದ್ರು ಇದು ಸಣ್ಣದು ಅಂತ ತೆಗಿತಾ ಇದಾರ ಖರೀದಾರರು. ಆಮೇಲೆ ಮಧ್ಯವರ್ತಿ ದಲ್ಲಾಳಿಗೆ ಲಾಭ, ಇದು ರೈತಗ ಲಾಸು. ಆಮೇಲೆ ಲಾಸ್ಟ್ ಕೊಳ್ಳನಿಗೆ ದುಬಾರಿ ದುಬಾರಿ. ಮಧ್ಯವರ್ತಿಗೆ ಲಾಭ, ದಲ್ಲಾಳಿಗೆ ಲಾಭ, ಕೊಳ್ಳನಿಗೆ ಲಾಸು, ರೈತಗೂ ಲಾಸು. ಹಿಂಗಾಗಿ ತೂಕ ಮಾಡೋದ್ರಿಂದ ಒಳ್ಳೆ ರೈತಗೂ ಲಾಭ, ತಗೊಳ್ಳನಿಗೆ ಲಾಭ. ಒಂದು ದಿನಕ್ಕೆ ಎಷ್ಟು ದುಡಿಮೆ ಇದೆ ಅಂದ್ರೆ ನಾನು ದುಡ್ಡಿನ ಲೆಕ್ಕದಲ್ಲಿ ಕೇಳೋದಾದ್ರೆ? ಅದು ಇಷ್ಟ ಅಂತ ಹೇಳಕ್ಕಾಗಲ್ಲ. ನಾನು ಲಾಭಕ್ಕಂತೂ ಮಾಡ್ತಾ ಇಲ್ಲ, ಒಂದು ಉದ್ದೇಶ ರೈತರಿಗೆ ಲಾಸ್ ಆಗಬಾರ್ದು, ಒಳ್ಳೆ ರೇಟ್ ಕೊಡಬೇಕು, ಅವನಿಗೆ ಒಳ್ಳೆ ಲಾಭ ಆಗ. ಹೌದು ಸ್ವಾಮಿ, ರೈತರಿಗೆ ಲಾಭ ಆಗಬೇಕು ಒಪ್ಕೊಂಬಣ, ಅದು ಎಲ್ಲರೂ ಒಪ್ಪುವಂತ ಮಾತೆ. ನಾನ್ ಕೇಳೋದು ನಿಮ್ಮ ದುಡಿಮೆ ಏನು, ಇದು ಹೆಂಗೆ ಒಂದ್ ದಿನಕ್ಕೆ ಸಂಸಾರ ಅಂತ ನೀವು? ನಾನು ಇಷ್ಟೇ ಬೇಕು ಅಂತ ನಾನು ಕೇಳಲ್ಲ, ನಾನು ಆಸೆ ಪಡಲ್ಲ. ನಾನು ಆಸೆ ಬಿಟ್ಟಿದ್ರೆ ಈ ಊರಾಗ ಒಂದು ಮನೆ ಜಾಗ ಹಿಡಿತಿದ್ದೆ, ಒಂದು ಮನೆ ಕಟ್ತಿದ್ದೆ, ಕಾರನೇ ಗಡ್ಡಾಡ್ತಿದ್ದೆ. ಆಯ್ತಪ್ಪ, ನಿಮ್ ಮಗಳು ಓದ್ತಿದ್ದಾಳೆ, ಅವಳಿಗೆ ಅಪ್ಪ ನನಗೊಂದು ಒಳ್ಳೆ ಪಿ ಯು ಸಿಗೆ ಬರ್ತಾ ಇದ್ದೀನಿ, ನಂಗೊಂದು ಒಳ್ಳೆ 2-ವೀಲರ್ ಬೇಕು, ಒಂದು ಒಳ್ಳೆ ಮನೆ ಕಟ್ಟೋಣ, ನಮ್ ಸ್ನೇಹಿತರು ಹಂಗಿದ್ದಾರೆ, ಇನ್ನೂ ಒಳ್ಳೆ ಸ್ಕೂಲಿಗೆ ಹೋಗ್ಬೇಕು, ನಾ ಸಿಟಿಯಾಗಿ ಓದ್ತೀನಿ ಅಂತೆಲ್ಲ ಆದಾಗ ನಿಮ್ಮ ಆದರ್ಶಗಳು ನಿಲ್ಲತ್ತೋ ಅವಾಗ ಹಣಕಾಸು ಏನ್ ಮಾಡ್ಕಂತೀರಿ? ಆ ದೇವ್ರು ಕೊಟ್ಟೆ ಕೊಡ್ತಾನೆ. ನಾನಂತೂ ಯಾರಿಗೆ ಅನ್ಯಾಯ ಮಾಡಿಲ್ಲ, ಮಾಡೋದು ಇಲ್ಲ, ಆ ದೇವ್ರು ಕೊಟ್ಟೆ ಕೊಡ್ತಾನೆ. ಏನ್ ಓದಿರೋದು ತೊಟ್ಟಿಯ? ನಾನು 89ನೇ ಇಸ್ವಿಯಲ್ಲಿ SSLC ಪಾಸ್ ಆದೆ. ಫಸ್ಟ್ ಸ್ಟ್ಯಾಂಡರ್ಡ್ ಬಾನವಳ್ಳಿ ದುಳವಳ್ಳಿ ಓದಿದ್ದು, ನಮ್ಮ ಹರಿಹರ ತಾಲೂಕಲ್ಲೇ. ನನ್ನ ಪಕ್ಕಕ್ಕೆಲ್ಲ ಕುತ್ಕೊಂಡರು, ಎಲ್ಲರೂ ಕಾಫಿ ಹೊಡೆದು ರ್ಯಾಂಕ್ ಬಂದರು. ನಾನು ಜಸ್ಟ್ ಪಾಸ್ ಆದೆ 35 ಮಾರ್ಕ್ಸ್. 89ನೇ ಇಸ್ವಿಯಲ್ಲಿ ಅವಾಗಿಂದ ಅನ್ಯಾಯಕ್ಕೆ ಹೋಗಲ್ಲ ಅಂತ. ಅದು ರಿಜಲ್ಟ್ ಬಂದಾಗ ನಮ್ಮ ಹೆಡ್ ಮಾಸ್ಟರು ಎಲ್ಲರೂ ಒಂದು ಕೇಳಿದ್ರು, ಹೇಳಿದ್ರಲ್ಲ ಎಲ್ಲ ಒಂದು ಅವನು ಎಕ್ಸಾಮ್ ಬಂದಾಗ ಇದು ರಿಜಲ್ಟ್ ಬಂದಾಗ ಎಲ್ಲರೂ ಸೇರಿಸ್ಬೇಕಲ್ಲ. ನನ್ನ ತಲೆಗೆ ಎಷ್ಟಾಯ್ತಲ್ಲ ಅಷ್ಟಾ ಬರದೆ 35 ಮಾರ್ಕ್ಸಿಗೆ ಬರದೆ ಒಂದು ಸಬ್ಜೆಕ್ಟ್. ಅವಾಗ ಹೇಳಿದ್ರು ಹೆಡ್ ಮಾಸ್ಟರ್, ನೀವೆಲ್ಲ ಕಾಫಿ ಹೊಡೆದ್ರೆ ಹಂಗೆ ಬಂದಿರಿ, ತೋಟಯ್ಯ ಕಾಫಿ ಹೊಡಿಲಿ ನಂಗೆ ಪಾಸ್ ಆಗ್ಯಂದ್ರೆ ಅವನೇ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರು. ಅವ್ರು ರ್ಯಾಂಕ್ ಬಂದಿರೋದು ಅವನೇ, ನೀವೇನು ರ್ಯಾಂಕ್ ಬಂದಲ್ಲ ಅಂತ ಹೇಳಿದ್ರು. ಆಯ್ತು ತೋಟಯ್ಯನವರೇ, ಆದರ್ಶ ಇದೆ. ರೈತರಿಗೆ ಯಾವ ಆದರ್ಶಗಳು ಇರಬೇಕು, ಅವರು ಉದ್ಧಾರ ಆಗಬೇಕು ಅಂದ್ರೆ, ನೀವು ಹೇಳಿದ್ರಿ ಮಧ್ಯವರ್ತಿಗಳು ಅವ್ರನ್ನ ಹಾಳು ಮಾಡ್ತಾ ಇದಾರೆ, ಇದನ್ನು ತಪ್ಪಿಸ್ಕೊಳ್ಳೋ ಬಗೆ ಹೇಗೆ? ಬಗುದು ಅವ್ರು ಹೊಟ್ಟಿ ಬಗುದು ಚಿಂತಾ ಇದಾರೆ ಸರ್, ಅಷ್ಟೇ ಅಲ್ಲ, ಅವ್ರಿಗೆ ಕನಿಕರನೇ ಇಲ್ಲ ಸರ್. ಹೆಂಗ್ ಬಂತ ಹಂಗ್ ಖರೀದಿ ಮಾಡ್ತಾ ಇದಾರೆ. ಇವತ್ತು ರೈತ ಗೊಬ್ಬರ ಹಾಕ್ತಾನೆ, ನೀರ್ ಕಟ್ತಾನ, ಬೋರ್ ಹಾಕಿಸ್ತಾನ, ಅದಕ್ಕೆ ಎಷ್ಟು ಬಂಡವಾಳ ಹಾಕ್ತಾ ಇದ್ದಾನೆ, ಅವನಿಗೆ ಸರಿಯಾದ ರೀತಿಯಾಗಿ ಬೆಲೆ ಸಿಗ್ತಾ ಇಲ್ಲ, ಅವನ ಕಷ್ಟಕ್ಕೆ ಸರಿಯಾಗಿ ಅವನಿಗೆ ಸಿಗ್ತಾ ಇಲ್ಲ ಬೆಲೆ. ನಿಮಗೆ ಜಮೀನು ಮಾಡಬೇಕು ಅಂತ ಅನ್ಸಿಲ್ವಾ? ಬಹಳ ಆಸೆ. ಒಂದ್ ಸ್ವಲ್ಪ ಕೊಂಡ್ಕೊಂಡು ಮಾಡೋದಪ್ಪ. ಕೊಂಡ್ಕೊಂಡು ಆಸ್ತಿ ಕೊಂಡ್ಕೊಂಡು, ನಮ್ಮ ಅಪ್ಪನ ಆಸ್ತಿ ಇದೆ, ನಮ್ಮ ಅಪ್ಪರ ಆಸ್ತಿ ಇದೆ, ತೋಟ ಇದೆ ನಮ್ದು. ಎಷ್ಟೆಕರೆ ಇದೆ? 6 ಎಕರೆ ತೋಟ ಇದೆ. ನೀವು ತೋಟ ಮಾಡಿಸ್ತಾ ಇದ್ದೀರಾ ಈಗ? ಏನೇನ್ ಬೆಳೀತಿದ್ರಿ ನೀವು? ತೆಂಗು ಮಧ್ಯದಲ್ಲಿ ಈಗ ಒಂದು 3 ವರ್ಷ ಆಯ್ತು ಅಡಿಕೆ ಹಾಕಿದೆ, ಒಳ್ಳೆ ಚೆನ್ನಾಗಿದೆ ಫಸಲು. ನಮ್ಮ ತಂದೆಯರು ಇರೋವರೆಗೆ ನಾವು ಅದರ ಸುದ್ದಿ ಇದಕ್ಕೆ ಹೋಗಲ್ಲ. ಎಷ್ಟು ಜನ ಅಣ್ಣ ತಮ್ಮಂದ್ರಿ ನೀವು? 3 ಜನ ನಾವು. ಅಂದ್ರೆ ಒಬ್ಬೊಬ್ಬರಿಗೆ 2 ಎಕರೆ ಬರುತ್ತೆ? ಅದನ್ನ ಬರ್ಲಿ, ಅದು ಬಂದಾಗ ಆಮೇಲೆ ಬರುತ್ತೆ. ನಮ್ಮ ತಂದೆ ಆಸ್ತಿ ನಮ್ಗೆ ಎಲ್ಲ ಬರೋದು. ತೋಟಯ್ಯನವರು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ, ಎಷ್ಟು ಗಂಟೆಗೆ ಗಂಟೆಗೆ ಹೇಳ್ತೇನೆ ಸರ್. ನಾನು 25 ಜನ ನಾನು ಕೆಲ್ಸಕ್ಕೆ ಕಳಿಸ್ಬೇಕು. ಅವ್ರಿಗೆಲ್ಲ ಸಾಯಂಕಾಲನ ಹೇಳಿರ್ತಾನೆ ಸರ್, ಇಂಥ ತೋಟಕ್ಕೆ ಹೋಗ್ರಿ, ಇಂಥ ಊರಿಗೆ ಹೋಗ್ರಿ ಅಂತ ಹೇಳಿರ್ತಾನೆ. ಮತ್ತೆ ಬೆಳಗ್ಗೆನ ನಾನು 4 ಗಂಟೆಗೆ ಎದ್ದು ಮತ್ತೆ ಅವ್ರನ್ನ ಎಬ್ಬಿಸ್ಬೇಕು, ಮಲಿಕೊಂಡಿರ್ತಾರ. ಆಮೇಲೆ ಅವ್ರಿಗೆಲ್ಲ ತಿಂಡಿ ಇದೆ, ಇದೋ ಹೋಟೆಲ್ನಲ್ಲಿ ತಿಂಡಿ ತಿಂತಾರೆ, ಇಂತಿಂಥ ಕಡೆ ಹೋಗ್ರಪ್ಪ ಅಂತ ಕಳಿಸಿ. ಆಮೇಲೆ ಮತ್ತೆ ನನ್ನ ಕೆಲಸ ಕಾಯಿ ಕೊಡಿಸೋದು, ಕಾಯಿ ತುಂಬಿಸೋದು, ಮೇಂಟೆನೆನ್ಸ್ ಮಾಡ್ತಾ ಇದ್ದೆ. 25 ಜನಕ್ಕೆ ನೀವು ಬೆಳಗಾಗೆ ತಿಂಡಿನೂ ನೀವೇ ಕೊಡಿಸ್ಬೇಕು? ಇಲ್ಲ, ಅವ್ರ ದುಡ್ಡು ಇರುತ್ತೆ, ಮತ್ತೆ ದುಡ್ಡು ಇಲ್ದಾಗ ಮತ್ತೆ ನಾವೇ ಅವ್ರಿಗೆ ಹೇಳಿ ತಿನ್ಸ್ ಕಳಿಸ್ಬೇಕು. ಆಮೇಲೆ ನಾನು ಮತ್ತೆ ಸಾಯಂಕಾಲ ಅವ್ರಿಗೆ ಕೊಡ್ಬೇಕು ಹೋಟೆಲ್ ಅವರಿಗೆ. ಒಂದು ಮರ ಎಷ್ಟು ಕಾಯಿ ಬಿಡತ್ತೆ ಸಾಮಾನ್ಯ? ಒಂದು ಮರ ಕ್ಲೀನ್ ಅಲ್ಲಿ ಅದು ಕ್ಲೀನ್ ಆಗಿ ನೀರು ಗೊಬ್ಬರ ಯಾವುದೇ ರೋಗ ಇಲ್ಲ ಅಂತಂದ್ರೆ ಒಳ್ಳೆ ತಳಿ ಇತ್ತಂತಂದ್ರೆ ಒಂದು 50-60 ಕಾಯಿ ಸಿಗುತ್ತೆ ಎರಡು ತಿಂಗಳಿಗೆ. ನೀವು ಎರಡು ತಿಂಗಳಿಗೆ ಅದನ್ನ ಕೆಡುತ್ತೀರಾ ಅಂತ ಇಟ್ಕೊಳ್ಳಿ, ಒಂದು ಮರ ಗೊನೆ ಇಳಿಸೋದಾದ್ರೆ ಎಷ್ಟು ಚಾರ್ಜ್ ಮಾಡ್ತೀರಿ? ನೋಡ್ರಿ, ನಾನೊಬ್ಬ ರೈತ ಹೋದ್ರ ಗಿಡ ಒಂದು 10-15 ಇತ್ತಂತಂದ್ರೆ ಅದಕ್ಕೆ ಕಡಿಮೆ ರೇಟ್ ಮಾಡ್ತಾರೆ, ಒಂದು 15-20 ರೂಪಾಯಿ. ಆಮೇಲೆ ಅದಕ್ಕೂ ಎತ್ತರ ಇತ್ತು, ಇನ್ನೂ 5 ಎತ್ತರ ಇತ್ತಪ್ಪ ಅಂತಂದ್ರೆ 25 ರೂಪಾಯಿ. ಅಗ್ದಿ ನಮ್ದು ನಮ್ಮ ಟೀಮು ಹೇಳ್ಬೇಕಂತಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲ ಬ್ಯಾಚ್ ಇದೆ, ಅತೀ ಕಡಿಮೆ ಅಂದ್ರೆ ನಮ್ದೇ ರೇಟ್ ಮರ ತದು ಅತೀ ಕಡಿಮೆ 2-3 ರೂಪಾಯಿ, ಅವ್ರಿಗಿಂತೂ 2-3 ರೂಪಾಯಿ ನಮ್ದು ಕಡಿಮೆ. ನಮ್ಮ ಹುಡುಗರು ಹೇಳಿ ಕಳಿಸಿರ್ತಾನೆ, ರೋಗ ಬಿದ್ದಿದೆ, ಕಾಯಿ ಕಡಿಮೆ ಇದೆ, ರೈತರು ಕಷ್ಟದಾಗಿದ್ದಾರೆ, ಮಾಡ್ಬೇರಿಪ್ಪ ಕೆಲಸ ಮಾಡ್ಬೇರಿ, ನೀವು ಇನ್ನೊಬ್ರಂಗೆ ಅಷ್ಟು ಇಷ್ಟು ಅವ್ರಿಗೆ ಕೇಳಕ್ ಹೋಗ್ಬೇಡ್ರಿ, ರೈತರು ಸಂಕಷ್ಟದಾಗದಾರ ಅಂತ ಹೇಳ್ತಿರ್ತಾನೆ. ಆ ಪ್ರಕಾರ ನಮ್ಮ ಹುಡುಗರು ಮಾಡ್ಬಿಡ್ತಾರೆ. ಎಲ್ಲ ಹೆಚ್ಚಿದ್ಯಾ ಹೋಗೋಣ, ನಮ್ದು ತಾಪತ್ರೆ ಆಗಿತ್ತು ಇಲ್ಲ ಆ ತರ ಕೇಳದಲ್ಲ, ಅವ್ರು ಹೇಳದಲ್ಲ ಆ ತರ ಅನ್ನೋದೇ ಅಲ್ಲ, ಸುಮ್ಮ ಮಾಡ್ಬಾರ್ದು. ಅದ್ರ ಗೊತ್ತಾಗತ್ತಿ ಒಂದು ತೋಟದಲ್ಲಿ ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಗಿಡ ಇರಲ್ಲ, 20 ದೊಡ್ಡವಿದ್ರೆ ಒಂದು 20 ಅದರಲ್ಲಿ ಇನ್ನು 5-8 ಇನ್ನು ಕೆಳಗೆ ಇರ್ತಾವ, ಹಿಂದ ಮುಂದೆ ಹಿಂದ ಮುಂದೆ ಇರ್ತಾವ, ಅದು ಅವಾಗ ಮೇಂಟೆನೆನ್ಸ್ ಆಗತ್ತೆ. ಕಾಯಿ ಕೊಡ್ತಾರ ಬರೀ ದುಡ್ಡು ಒಂದೇನ? 2 ಕಾಯಿ ಕೊಡ್ತಾರ ಸರ್ ಅವ್ರಿಗೆ ಒಬ್ಬರಿಗೆ, ಆಮೇಲೆ 4 ಕಾಯಿ ಮಾತ್ರ ತಗರಂಗಿಲ್ಲ, ಅದು ಉಚಿತ ಅವ್ರಿಗೆ ಊಟ ಮಾಡಕ್ ಅವ್ರಿಗೆ 2 ಕಾಯಿ, ಒಬ್ಬ ಮನುಷ್ಯನಿಗೆ 2 ಕಾಯಿ ಅಂದ್ರೆ 2 ಕಾಯಿ ಒಂದು ಮರಕ್ಕೆ 15-20 ರೂಪಾಯಿ. ಎಷ್ಟು ನಿಮಿಷ ಹಿಡಿಯತ್ತೆ ಕೆಡವೋದಕ್ಕೆ? ಒಂದು ಮರ ಕಾಯಿಸ್ಬೇಕಂತ ಒಳ್ಳೆ ಈಜಿ, ಈಗ ಅವಾಗ ಬರೀ ಕೈಯಿಂದ ಹತ್ತಿದ್ರು, ಈಗ ಕೇರಳ ಸಿಸ್ಟಮ್ ಭಟ್ಕಳ ಕಂಪ್ನಿ ಇದೆ ಅದು ಈಜಿ ಇದೆ ಅಂದ್ರೆ ಮಂಡಿನೂ ಬರುತ್ತೆ ಒಂದು 8 ಒಂದು ಮರ ಹತ್ತಕ್ಕೆ, ಭಾಳ ಅಂದ್ರೆ 8 ಭಾಳ ಫಾಸ್ಟ್ ಅದನಪ್ಪ ಅಂದ್ರೆ 5 ಹತ್ತಿ ಕೆಳಗೆ ಹಾಕಿದ್ವಿ 5 ಕೆಳಗಿರುತ್ತೆ. ಈ ಮೇಲ್ಗಡೆ ಯಾವ್ದಾರ ಬಿಲ್ಡಿಂಗ್ ಮೇಲ್ಗಡೆ ಹೋಗಿ ಕೆಳಗಡೆ ನೋಡಿದಾಗ ಒಂಥರ ತಲೆ ಸುತ್ತದಂಗಾಗತ್ತೆ, ಹಿಂಗೆ ನೀವು ಮರ ಹತ್ತಿರಲ್ಲ, ಮರ ಹತ್ತಿ ಕೆಳಗಡೆ ನೋಡಿದಾಗ ನಿಮಗೆ ಆ ತರ ಅನ್ಸತ್ತ ಅಥವಾ ಮುಂಚೆ ಅನ್ನಿಸ್ತಿತ್ತ? ಇಲ್ಲ ಇಲ್ಲ, ಫಸ್ಟ್ ಟೈಮು. ನಾನೊಂದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಾನು ಹಿಂಗೆ ನಾನು ಸುಮಾರು ಈಗ ಒಂದು 18 ನಾನು ಕಲಿತು, ಮೊದಲ ಟ್ಯಾಕ್ರಿ ಹೊಡಿತಿದ್ದೆ, ಜಮೀನು ಹೊಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇದೇ ನಮ್ಮ ತೋಟಕ್ಕೆ, ನಮ್ಮ ಸ್ವಂತ ತೋಟಕ್ಕೆ ಒಬ್ಬ ಅವನಿಗೆ ನನಗಂತೂ ಮುಂಚಿತವಾಗಿ ಮಿಷಿನ್ ತಂದಿದ್ದ ಮರ ತದು. ಅವಾಗ ಅದು ಒಂದು 10 ಕೆಡುವಂತ ಮರ, ಒಂದು ಮರಕ್ಕೆ 10 ರೇಟು. ಅವಾಗಲೇನೆ ಅವನು 20 ಕೇಳ್ದ, ನಾನು ಕಾಯರ್ಸಕ್ಕೆ ಹೋಗಿದ್ದೆ, ನಾನೇನು ಕಲ್ತಿದ್ದಿಲ್ಲ ಅವಾಗ, ಹಿಂಗೆ ಕೇಳ್ಬಿಟ್ನಲ್ಲಪ್ಪ ಅಂತಂದು. ನನಗೆ ಹಿಂಗ ಶಿವಮೊಗ್ಗ ನನಗೆ ಒಬ್ಬ ದಿವಾಕರ್ ಗುಪ್ತ ಅಂತ ಅವರು ಮೇನ್ ಡೀಲರ್ ಅವರು ನಂಬರ್ ಸಿಕ್ತವ್ರದ್ದು, ಸರ್ ಹಿಂಗ ನನಗೆ ಮಿಷಿನ್ ಬೇಕು ಅಂತ, ತೋಟಯ್ಯ ತಗೊಂಡು ಹೋಗ್ಬೇಕು ಅಂದ್ರೆ 3,500 ಇರೋದು ನನಗೆ 2,500 ಕೊಟ್ರು. ಅವಾಗ ನನ್ನ ಹತ್ರ ದುಡ್ಡಿಲ್ಲ, ಅದೊಂದು ಹೇಳ್ತಾನೆ ಅದೊಂದು ದುರಂತ. ಹಿಂಗೆ ಕುಂತಿದ್ದೆ, ಏನ್ ಮಾಡ್ಬೇಕಪ್ಪ, 30 ಕೂಲಿ ಏನ್ ಮಾಡೋಕ್, ಸಾಲ ಬೇರೆ ಆಗಿದೆ, ಹೆಂಗ್ ಮಾಡೋಕ್. ಒಬ್ಬ ನಿಮ್ಮಂತ ಒಬ್ಬ ನಮ್ಗೆ ಆತ್ಮೀಯ ಬಂದ್ರು ಇಲ್ಲೇ ಗಂಟ್ಯಾರ ಅಳಪ್ಪ ಅಂತಂದ್ರು, ಅಳಿಯ ಅಂತದ್ರು, ಅಳಿಯ ನಾನು 2,500 ಕೊಡ್ತಾನೆ ಬಸ್ ಚಾರ್ಜ್ ಕೊಡ್ತಾನೆ, ಹೋಗಿ ತಗೊಂಬಂದ್ಬಿಡು ಅಂದ್ರು. ಬೆಳಗ್ಗೆ 100 ಕೊಟ್ರು, ಬೆಳಗ್ಗೆ ಬಸ್ ಹತ್ಕೊಂಡು ಹೋದೆ ಶಿವಮೊಗ್ಗ, ಹೋದೆ ತಗೊಂಬಂದೆ. ಅವರು ಮತ್ತೆ ತಿರ್ಗ ರೂಪಾಯಿ ಕೇಳಲಿಲ್ಲ ನಾನು. ಅವರು ಒಂದು 5-6 ವರ್ಷಕ್ಕೆ ಅವರು ದುಡ್ಡು ಮರ ಅವ್ರ ತೋಟ 3 ಕಾಯಿ ಇಳಿಸ್ತಾ ಇಳಿಸ್ತಾ ಪ್ರತಿ ಸಲ ಹೋದ ಸರಿಗೊಮ್ಮೆ 200 ಮುರ್ಕೊಳ್ಳಾರ ಅಷ್ಟೇ, ಅಲ್ಲಿಗೆ ಅದನ್ನ ದುಡ್ಡು ಮುಟ್ತಾನೆ ಮುಟ್ಟು. ಹಂಗ ನಾನು ಒಬ್ಬನಿದ್ದೆ, ಮತ್ತೊಬ್ಬನ್ ಬಂದ್ ನಾನು ಬರ್ತಾನೆ ರೀ ಸೋಮರಿ ಅಂತ ಬಾರಪ್ಪ ಅಂದೆ. ಬಂದರಿಗೆ ಯಾರಿಗೆ ವಾಪಸ್ ಕಳಿಸ್ಲಿಲ್ಲ, ಎಲ್ಲರಿಗೆ ಕಳಿಸಿದೆ, ಎಲ್ಲರಿಗೆ ಟ್ರೈನಿಂಗ್ ಕೊಟ್ಟೆ, ಹಿಂಗೆ ಮಾಡ್ಬೇಕು ಹಿಂಗೆ ಬಿಡ್ಬೇಕು ಕೆಲಸ, ಒಳ್ಳೆ ತರಬೇತಿ ಕೊಟ್ಟೆ. ಇದೇ ನಮ್ಮಳಿಯ ಬಂದಿದ್ರು ಭದ್ರಾವತಿ ಸ್ಟೇಷನ್ ಮೂಲಕ ಮಾತಾಡ್ಸಿದ್ರು, ನೀವು ಟ್ರೈನರ್ ಆಗಿ ಯಾಕೆ ಹೋಗ್ಬಾರ್ದು ಅಂದ್ರು. ನನ್ನ ದಾಸ ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತಂದ ಹೇಳಿದೆ ನಾನು. ಈಗ ಒಂದು 2-3 ತಿಂಗಳಿಂದ ನಮ್ಮ ಇದೇ ನಮ್ಮ ಮಳೆಯ ಬಂದಿದ್ರು. ಈಗ ಮೇಲ್ ಹೋಗತ್ತಲ್ಲ ಇದು, ನೀವು ಮೆಷಿನ್ ಮೇಲ್ ತಗೊಂಡು ಹೋಗ್ತಿರಲ್ಲ, ಅದಕ್ಕೆ ಹೆಂಗೆ ಜನರೇಟರ್ ಇರತ್ತಾ ಅಥವಾ ಡೀಸೆಲ್ ಅಥವಾ ಪೆಟ್ಲ ಹೆಂಗ? ಯಾವ್ದಿಲ್ಲ ಯಾವ್ದಿಲ್ರಿ, ಎರಡು ರೋಪ್ ಇರುತ್ತೆ, ಕಾಲಲ್ಲಿ ಇಟ್ಕೊಂಡ ಪೆಟ್ಲು ಇರುತ್ತೆ, ಕಾಲಾಗಿ ಇಟ್ಕೊಳ್ಳೋದು, ಕೈಗೆ ಇಟ್ಕೊಳ್ಳೋದು, ಹೋಗ್ತಾ ಇರೋದು ಮರಕ್ಕೆ ಸುತ್ತಕ್ಕೆ. ಒಂದು ಕುಡುಗೋಲು ಇಟ್ಕೊಂಡು ಮೇಲತ್ತೆ. ಹೌದು, ಕುಡುಗೋಲು ಬೇಕೇ ಬೇಕು. ಈ ತೆಂಗಿನಕಾಯಿ ಬೀಳ್ಬೇಕಾದ್ರೆ ನಿಮ್ ತಲೆ ಮೇಲೆ ಏನಾರು ಅಕಸ್ಮಾತ್ ಬೀಳೋ ಹಂಗೆ ಅದಕ್ಕೇನು ಪ್ರೊಟೆಕ್ಷನ್ ಏನ್ ಮಾಡ್ಕೊಂಡಿರ್ತೀವಿ? ಪ್ರೊಟೆಕ್ಷನ್ ಅಂದ್ರೆ ಕ್ಯಾಪ್ ಇದೆ. ತುಂಬಾ ದಿನ 6 ತಿಂಗಳವರೆಗೆ ಬಿಟ್ಟಿದ್ರು ಅಂತಂದ್ರೆ ಕಾಯಿ ಕೆಡಿಸೋದು, ಕಾಯಿ ಇಳಿಸೋದು ಬಿಟ್ಟಿದ್ರು ಅಂತಂದ್ರೆ ಅದು ಒಣಗಿರುತ್ತೆ, ಗಿಟ್ಟಗಾಗಿರುತ್ತೆ. ಸ್ವಲ್ಪ ಸೇಕ್ ಮಾಡಿದೆ ಅಂತಂದ್ರೆ ನಮ್ಮ ತಲೆ ಮೇಲೆ ಬೀಳುತ್ತೆ. ಅಂತದಕ್ಕೆ ಮಾತ್ರ ನಾನು ಹೆಲ್ಮೆಟ್ ಟೈಪ್ ಮಾಡಿದೆ, ಆ ತೋಟಕ್ಕೆ ಹೆಲ್ಮೆಟ್ ತಗೊಂಡವ್ರಪ್ಪ. ಆಮೇಲೆ ಈ ಕಡೆ ನಾನು ಇದನ್ನ ಇಳಿಸ್ತಾ ಇದ್ದೆ ಅಂತಂದ್ರೆ ಈ ಕಡೆ ನಾನು ಪಕ್ಕಕ್ಕೆ ಸರ್ಕೊಂಡು ಈ ಕಡೆ ಇದನ್ನ ಮಾಡ, ನಮ್ಮ ಮೈ ಮೇಲೆ ಬೀಳಲ್ಲ. ಅವಾಗ ಮರ ಲಡ್ಡಿ ಇತ್ತಪ್ಪ. ಮರ ಲಡ್ಡಿ ಇತ್ತಂದ್ರೆ ಏನು ತೊಂದರೆ ಇಲ್ಲ. ಸ್ಪೆಟ್ ಹಾಕ್ಯಂತಾರೆ, ಮಾಸ್ಕ್ ಹಾಕ್ಯಂತಾರೆ, ಇದಕ್ಕೆಲ್ಲ ಮಾಸ್ಕ್ ಹಾಕ್ಯಂತಾರೆ. ಅಂದ್ರೆ ನಾವು ತುಂಬಾ ದಿನದಿಂದ ನಾವೇ ಕ್ಲೀನ್ ಮಾಡ್ತಾ ಇರ್ತಾವ, ಪ್ರತಿ ಸರಿ ಕ್ಲೀನ್ ಮಾಡ್ತಾ ಇರ್ತಾವಿ. ಪ್ರತಿ ಸರಿನು ನಾವೇ ಹೋಗ್ತಾ ಇರೋದ ಕಾಯಂ ತೋಟಗಳು ನಾವು ಕ್ಲೀನ್ ಮಾಡ್ಕೊಂತ ಇರ್ತೀವಿ. ಅಷ್ಟೊಂದು ನಮಗೆ ವೇಸ್ಟೇಜು ಕಸ ಅದು ಯಾವುದು ಇರಲ್ಲ. ಬೈ ಚಾನ್ಸ್ ಹೊಸ ತೋಟ ಏನಾರು ಬಂತಂದ್ರೆ ನಾನೆಲ್ಲ ಅದಕ್ಕೆ ಸೇಫ್ಟಿ ಕಟ್ ಕಳಿಸ್ತಾ ಇರ್ತಾನೆ. ಜೇನು ಗೀನೆಲ್ಲ ಜೇನು ಇತ್ತಂತಂದ್ರೆ ಅದು ಮರ ಆ ಕಡೆ ಮರ ಈ ಕಡೆ ಮರ ಎರಡು ಮರ ಮೂರು ಮರ ಬಿಟ್ಟು ಕಡೆ ಹೋಗೋದು. ಮತ್ತೆ ಅದನ್ನ ಹೆಂಗೆ ಆ ಮರದಲ್ಲಿ ಕೀಳೋದು ಹೆಂಗೆ? ಜೇನು ಕಟ್ಟು ಒಂದು 3 ತಿಂಗಳು 3.5 ತಿಂಗಳಿಗೆ ಆ ಜೇನು ಹೋಗುತ್ತೆ ಪಾಪ. ಅದಕ್ಕೆ ನಾವೇನು ತೊಂದರೆ ಮಾಡಂಗಿಲ್ಲ. ಸುಡೋದು ಗಿಡೋದು ಅದನ್ನ ಅಳಿಸೋದು ಏನು ಮಾಡಂಗಿಲ್ಲ, ತೊಂದರೆ ಮಾಡ. ಅದು ಇತ್ತು ಅಂತಂದ್ರೆ ಒಳ್ಳೆ ರೈತರಿಗೆ ಪರಾಗಪರ್ಶ ಆಗ್ತಾ ಇರ್ತದೆ, ಹೂವಿಂದ ಹೂವಿಗೆ ಪರಾಗಪರ್ಶ ಮಾಡ್ತಾ ಇರುತ್ತೆ ಅದು ಜೇನು. ಅದನ್ನೇನು ತೆಗಿಬಾರ್ದು ಅಂತ ನಾವು ರೈತರಿಗೆ ಹೇಳ್ತಾ ಇರ್ತೇವೆ. ಅದು ನಾವು ನೆಕ್ಸ್ಟ್ ಟೈಮ್ ಹೋದಾಗ ಅದು ಇರಲ್ಲ, ಅವಾಗ ಆ ಮರ ನಾವು ಕ್ಲೀನ್ ಮಾಡೋದು. ಕೆಲವ್ರಿಗೆ ಏನೂ ಗೊತ್ತಿರಲ್ಲಪ್ಪ, 1 ಎಕರೆ ಜಮೀನು ತಗೊಂಡಿರ್ತಾರೆ, ತೋಟ ಮಾಡಬೇಕು ಅಂತ ಬಂದಿರ್ತಾರೆ. ಅವಾಗ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ, ತೋಟ ಹಿಂಗ 1 ಎಕರೆ ತೆಂಗು ಹಾಕಬೇಕು ಅಂತಿದ್ದೀನಿ, ಹೆಂಗೆ ಒಳ್ಳೇದೆಲ್ಲ ಎಲ್ಲಿ ಸಿಗತ್ತೆ ಅಂತ ಅವ್ರಿಗೇನಾರ ಸಲಹೆ ಕೊಡ್ತೀರಾ? ಹೌದು, ಅದ್ರ ಬಗ್ಗೆ ಸಲಹೆ ಕೊಡ್ತಾ ಬನ್ನಿ. 45-50 ವರ್ಷ ಮೇಲ್ಪಟ್ಟು ಗಿಡ, ತೆಂಗಿನ ಗಿಡ, ಜವಾರಿ ಗಿಡ ಅಂತಂದ್ರೆ ಛತ್ರಿ ಆಕಾರ ಇರಬೇಕು. ಅದು ತನ್ನ ಇದು ರಟ್ಟಿ ಮೇಲೆ ಗರಿ ಮೇಲೆ ಗೋನಿ ಹಿಂಗೆ ಕೂತಿರ್ಬೇಕು, ರಟ್ಟಿ ಬಿಟ್ಟು ಕೆಳಗೆ ಬಂದಿರಬಾರ್ದು. ಅದು ಅಂತ ಮರ ಅಂತ ತಳಿ ನಾನು ಹಿಡಿದು ಅದನ್ನ ಆ ಬೀಜನೇ ಉಪಯೋಗಿಸ್ಬೇಕು, ಅದನ್ನೇ ಸಸಿ ಮಾಡಿ ಹಾಕ್ಬೇಕು ಅಂತ ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ. ಈಗ ಅದೊಂದು ಈ ಭಾಗದಲ್ಲಿ ಒಳ್ಳೆ ಸಸಿಗಳು ಎಲ್ಲಿ ಸಿಗ್ತವೆ? ನಮ್ ಭಾಗದಲ್ಲಿ ಎಲ್ಲರೂ ಹೇಳ್ತಾರೆ ತಿಪ್ಟೂರ್ ಕಡೆ ಬಹಳ ಚೆನ್ನಾಗಿರುತ್ತೆ ಅಂತ. ತಿಪ್ಟೂರಲ್ಲಿ ಇದೆ, ಆಮೇಲೆ ಇತ್ತಿತ್ತಲಾಗಿ ನಮ್ಮ ಎಲಿವಾಳ ಬಿ ಸಿ ಪಾಟೇಲ್ ರೀ ಗೊತ್ತ, ಅವ್ರದೊಂದು ತೋಟ 150 ವರ್ಷದ ಗಿಡ, 150 ವರ್ಷ ಅವರ ಅಪ್ಪನ ಅಪ್ಪ ಹಾಕಿರೋದು. ನಮ್ಮೂರಲ್ಲಿ ನಾನು ಆಲ್ರೆಡಿ ಈಗ ಇನ್ನೊಂದು 3 ವರ್ಷ ಹೋದ್ರೆ ಫಲಕ್ ಬಂತು ಗಿಡ, ಅದು ಈಗ ಪೂರ್ತಿ ಅದು ಒಂದು 300 ಗಿಡ ಇದೆ, 300 ಗಿಡ ಇದೆ ಪೂರ್ತಿ. ಅದು ಬೀಜಕ್ಕೆ ಸಸಿ ಮಾಡೋದಕ್ಕೆ ನಾನು ಅದನ್ನ ಶಿಫಾರಸ್ತು ಮಾಡಿಬಿಟ್ಟೆ ಇವತ್ತು. ಆಮೇಲೆ ಇಲ್ಲಿ ನಂದಿಹಳ್ಳಿ ಅಂತ ಒಂದು ಊರಲ್ಲಿ ಒಂದು 200 ಗಿಡ, ಎಲುವಟ್ಟಿಯಲ್ಲಿ ಒಂದು 150 ಗಿಡ, ಅಲ್ಲಲ್ಲೇ ನಾನು ನೋಡ್ಬಿಟ್ಟಿರ್ತಾನೆ, ಅಲ್ಲಲ್ಲೇ ನಾನು ಅದನ್ನ ಗುರ್ತು ಮಾಡಿ ಬಂದ್ಬಿಡ್ತಾನೆ. ಅದನ್ನ ಇಳಿಸಂಗಿಲ್ಲ ನಾವು, ಅದಷ್ಟಿಗೆ ಅದು ತನ್ನಷ್ಟಕ್ಕೆ ತಾನು ಬಿದ್ದಿರ್ಬೇಕು ಕಾಯಿ, ನಾವು ಅದನ್ನ ತೆಗಿಯಂಗಿಲ್ಲ. ಅದಾಗಿನ ಬಿದ್ದ ಆಮೇಲೆ ಅದು ನೆಲ ಗಟ್ಟಿ ಇರಂಗಿಲ್ಲ ಹೊಲ, ಅದು ಕಾಯಿ ಬಿದ್ದರೆ ಕ್ರ್ಯಾಚ್ ಆಗಬಾರ್ದು, ಹೊಲ ಮೃದು ಇರಬೇಕು. ಬಿತ್ತು ಅಂತಂದ್ರೆ ಕಾಯಿ ಒಳಗೆ ಕ್ರ್ಯಾಚ್ ಆಗತ್ತೆ, ಗಟ್ಟಿ ಇತ್ತು ಅಂತಂದ್ರೆ ಅದು ಅವಾಗ ನಮಗೆ ಮೊಳಕೆ ಪ್ರಮಾಣ ಫೇಲ್ ಆಗುತ್ತೆ. ಹಂಗಾಗಿ ಅದನ್ನ ಒಂದು ಕೆಲವು ಕಡೆ ಇಷ್ಟೆಲ್ಲ ನಾವು ಶಿಫಾರಸ್ತು ಮಾಡಿ ಗುರ್ತು ಮಾಡಿ ರೈತರಿಗೆ ಇಂಥ ಕಡೆ ಅದಾವಪ್ಪ ಅಂತ ನಾನು ಹೇಳಿ ಕೊಡಿಸ್ತಾ ಇದ್ದೀನಿ, ಸಸಿ ಮಾಡಿಸ್ತಾ ಇದ್ದೀನಿ, ಕೊಡಿಸ್ತಾ ಇದ್ದೀನಿ, ಒಳ್ಳೆ ರೇಟ್ಗೆ ಕೊಡಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನೀವು ಬರೀ ಕಾಯಿ ಕೀಳೋದು ಒಂದೇ ಅಲ್ಲ, ತೆಂಗಿಂದು ಒಂಥರ ಪೂರ್ಣ ಅದನ್ನ ಚರಿಯ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹುಟ್ಟಿದಾಗಿನಿಂದ ನಮ್ಮ ತಂದೆಯವರು ಕಲಿಸಿರೋದು. ಒಳ್ಳೇದು ತೋಟಯ್ಯ ಅವರೇ, ಒಂಥರ ರೋಚಕ ನಿಮ್ದು ಕತೆ. ಇಲ್ಲ ಇನ್ನೂ ಇದೆ ಹೇಳಿ, ಇನ್ನೂ ಇದೆ. ಅಡಿಕೆ ಇದೆ, ತರಕಾರಿ, ತೆಂಗು ಯಾವ ತರ ಹಚ್ಚಬೇಕು. ಅದು ಅಡಿಕೆ ಬಹಳ ಜನ ಹಚ್ತಾ ಇದಾರೆ. ಅಡಿಕೆ ಒಂದೇ ಮುಂದುವರೆದು ಮಾಡಕ್ ಹೋಗ್ಬೇಡ್ರಿ, ಅಡಿಕೆ ನಮಗೆ ಬಹಳ ತುಂಬಾ ಆಗ್ಬಿಡು. ಈಗ ಭದ್ರಾ ಡ್ಯಾಮ್ಗೆ ಒಂದು 90-90 ಇತ್ತು, ಈಗ 100 ಮೇಲೆ ಬಂದಿದೆ. ಎಲ್ಲರೂ ಅಡಿಕೆ ಹಚ್ತಾ ಇದಾರೆ. ಅಡಿಕೆ ಹೊಂದ ಮಾಡಬೇಡ್ರಿ, ಅಡಿಕೆ ಮಧ್ಯದಲ್ಲಿ ಒಂದೊಂದು 30 ಅಡಿ ಅಂತರದಲ್ಲಿ ತೆಂಗಿನ ಸಾಲು ತೆಂಗಿನ ಗಿಡ ಹತ್ತಿರಿ ಅಂತ ನಾನು ಒತ್ತಾಯ ಪೂರ್ವಕವಾಗಿ ಮಾಡಿಸ್ತಾ ಇದ್ದೇನೆ. ಈಗ ಮುಂದಿನ ದಿನದಲ್ಲಿ ಈ ಗಿಡ ಹೋದ್ರೆ ಈಗಿರ್ತಕ್ಕಂಥ ಗಿಡ ಹೋದ್ರೆ ನಮಗೆ ತೆಂಗಿನ ಗಿಡ ಹೋಯ್ತು ಅಂದ್ರೆ ನಮಗೆ ತೆಂಗಿನ ಫಲ ಸಿಗಲ್ಲ. ಈಗಲಿದ್ದರೆ ನಾವು ಅದು ಹೋಗೋದು ಹೋಗುತ್ತೆ, ಅದು ಹೋಗೋದಕ್ಕಂತ ಮುಂಚೆ ಇದು ಬರ್ತಾ ಇರ್ಬೋದು. ಇದು ಈ ತರ ಅಡಿಕೆ ನಮಗೆ ಬೇಡ, ಅದು ಬೇಕು ಅವ್ರಿಗೆ ಬೇಕಾದ್ರೆ ಬೇಕಾಗ್ಲಿ, ನಮಗೆ ಮುಂದಿನ ದಿನದಾಗ ತೆಂಗು ಉಳಿಬೇಕು. ಅದು ಊಟಕ್ಕೂ ಒಳ್ಳೆ, ತೆಂಗು ಒಳ್ಳೆ ಎಲ್ಲ ಇದಕ್ಕೂ ಒಳ್ಳೆಯದು ತೆಂಗು ಅಂತ, ಅದು ಉಳ್ಕೊಂಡು ಹೋಗ್ಲಿ ಅಂತ ಮಾಡ್ತಾ ಇದ್ದ. ಕೊಬ್ಬರಿ ಎಣ್ಣೆ ಬಹಳ ಜನ ಮಾಡ್ತಾರೆ, ನೀವು ಏನಾರ ಇಲ್ಲಿ ಗಣ ತರದ ಮಿಷಿನ್ ಇದೆ? ಊಟ ಮಾಡ್ತಾ ಇಲ್ಲ ಎಲ್ಲರು ಆ ಕಡೆ ಎಲ್ಲ, ಉಡುಪಿ ಮಂಗಳೂರು ಆ ಕಡೆ ಎಲ್ಲ ಊಟ ಮಾಡ್ತಾ ಇದಾರೆ. ನಮ್ ಕಡೆ ಸ್ವಲ್ಪ ಅಡಿಕ್ಟ್ ಆಗೋದು ಸ್ವಲ್ಪ ಕಷ್ಟ ಅವ್ರಿಗಿನ್ನು. ಈಗೀಗ ಅವ್ರಿಗೆ ಸ್ವಲ್ಪ, ಈಗ ಕೊರೋನಾ ಬಂತಲ್ಲ ಅವಾಗಿನ ಸ್ವಲ್ಪ, ಈಗ ಅವ್ರಿಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ತಿನ್ಬೇಕು ಅನ್ನೋದು ಒಂದು ಈಗ ಮನವರಿಕೆ ಆಗ್ತಾ ಐತಿ. ಈಗ ಕೊಬ್ಬರಿಂದ ಏನಾಗುತ್ತೆ ಅನ್ನೋದು ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ತೆಂಗಿಗೆ ಕಲ್ಪವೃಕ್ಷ ಅಂತ ಹೇಳ್ತಾರೆ, ಆಮದಿನ ಕಲ್ಪವೃಕ್ಷ. ಅದೇ ರೀತಿ ಕಲ್ಪವೃಕ್ಷದ ಜೊತೆಗೆ ನೀವಿರೋದ್ರಿಂದ ನಿಮ್ಮ ಜೀವನವೂ ಸಹ ಕಲ್ಪವೃಕ್ಷ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಅದಕ್ಕೆ ದಿನ ಪ್ರತಿದಿನ ತೆಂಗಿನ ಮರಕ್ಕೆ ಫಸ್ಟ್ ಎದ್ದ ತಕ್ಷಣ ನೋಡೋದೇ ಅದು, ನಮಸ್ಕಾರ ಮಾಡಿ ಅಂದ ಮುಂದಿನ ಕೆಲಸ. ನಮಸ್ಕಾರ ತೋಟ. ನಮಸ್ಕಾರ. ಇದುವರೆಗೂ ಕಾಯಿ ಕೀಳುವ ಕಾಯಕದಲ್ಲಿ ತೊಡಗಿರುವ ಹರಿಹರ ತಾಲೂಕು ಕೆಎನ್ ಹಳ್ಳಿಯ ತೋಟಯ್ಯ ಅವರೊಡನೆ ಸಂದರ್ಶನ ಕೇಳಿದ್ರಲ್ಲ, ಈಗ ಕೃಷಿ ಮಾಹಿತಿ. ನಮ್ಮ ರಾಜ್ಯದಲ್ಲಿ ಮುಖ್ಯವಾದ ಸೊಪ್ಪು ತರಕಾರಿಗಳು ಯಾವ್ಯಾವ ಅಂತಂದ್ರೆ ಮೆಂತೆ, ದಂಟು ಸೊಪ್ಪು ಅಂದ್ರೆ ರಾಜಗಿರಿ, ನುಗ್ಗೆ ಸೊಪ್ಪು ಕೂಡ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಉಪಯೋಗಿಸ್ತೀವಿ, ಪಾಲಕ್ ಸೊಪ್ಪು, ಲೆಟ್ಯೂಸ್ ಸೊಪ್ಪು, ಹಾಗೆ ಇನ್ನಿತರ ಸೊಪ್ಪುಗಳನ್ನು ನಾವು ಬೆಳೆಸ್ತೀವಿ. ಸೊಪ್ಪು ತರಕಾರಿಗಳನ್ನು ಎಲ್ಲಾ ತರದ ಮಣ್ಣಲ್ಲಿ ಬೆಳೆಸಬಹುದು, ಆದರೆ ಈ ಜಿಗುಟು ಮಣ್ಣು ಅಥವಾ ಈ ಜೇಡಿ ಮಣ್ಣು ಅಂತ ಹೇಳ್ತೀವಿ ಅಂತ ಮಣ್ಣು ಯೋಗ್ಯವಾದ್ದಲ್ಲ. ಮರಳು ಮಿಶ್ರಿತ ಗೋಡು ಮಣ್ಣು ಈ ಸೊಪ್ಪು ಬೆಳೆಗಳಿಗೆ ಅತಿ ಸೂಕ್ತವಾದ ಮಣ್ಣು. ಈ ಮೆಂತೆ ಸೊಪ್ಪನ್ನ ಚಳಿಗಾಲದಲ್ಲಿ ಬೆಳೆಯಲಾಗಿ ಆಗಸ್ಟ್ ಮಧ್ಯದಿಂದ ನವೆಂಬರ್ ಮಧ್ಯದವರೆಗೆ ಬಿತ್ತನೆ ಮಾಡಬಹುದು. ಈ ಮೆಂತೆ ಸೊಪ್ಪಿನ ತಳಿಗಳು ಪೂಸಾ ಅರ್ಲಿ ಬಂಚಿಂಗ್ ಅಂತ, ಇದು ಒಂದು ಶೀಘ್ರ ಕಟಾವಿಗೆ ಬರುವಂತ ತಳಿಯಾಗಿದೆ. ಪೂಸಾ ಕಸ್ತೂರಿ ಸೆಲೆಕ್ಷನ್ ಅಂತ, ಇದು ಇನ್ನೊಂದು ಅಧಿಕ ಇಳುವರಿ ಕೊಡುವಂತ ತಳಿ, ತಡವಾಗಿ ಹೂವು ಬಿಡುವ ತಳಿ ಇದು, ಹಾಗೂ ಇದರಿಂದ 5-6 ಕಟಾವುಗಳನ್ನು ಮಾಡಬಹುದು. ಹಾಗೆ ಲಾಮ್ ಸೆಲೆಕ್ಷನ್ ಅಂತ, ಇದು ಮಧ್ಯಮ ಎತ್ತರಕ್ಕೆ ಬೆಳೆದು ಹೆಚ್ಚು ರೆಂಬೆಗಳನ್ನು ಕೊಡುವಂತ ಒಂದು ತಳಿ. ಹಾಗೆ CO1 ಅಂತ, ಅಧಿಕ ಇಳುವರಿ ನೀಡುವ ಮತ್ತು ಹಸಿರು ಎಲೆ ಮತ್ತು ಬೀಜಕ್ಕೆ ಉಪಯೋಗಿಸುವ ಸೂಕ್ತ ತಳಿ. ಇವು ಮೆಂತೆಯ ತಳಿಗಳಾಗಿ ಬೆಳೆಸ್ತೇವೆ ನಾವು. ಮೆಂತೆ ಸೊಪ್ಪಿನ ತರಕಾರಿಗೆ ಬೇಕಾಗುವಂತಹ ಸಾಮಗ್ರಿಗಳು ಅಂತಂದ್ರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಬೆಳೆಬೇಕು ಅಂತಂದ್ರೆ ಇದಕ್ಕೆ ಬೀಜ 40 kg ಬೀಜ ಬೇಕಾಗುತ್ತೆ, ಕೊಟ್ಟಿಗೆ ಗೊಬ್ಬರ 12.5 ಟನ್ ಬೇಕಾಗುತ್ತೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಹಾಗೆ ರಸಗೊಬ್ಬರಗಳು ಸಾರಜನಕ 100 kg ಬೇಕಾಗುತ್ತೆ, ರಂಜಕ 50 kg ಬೇಕಾಗುತ್ತೆ. ಹಾಗೆ ಇದರ ಹಾಗೆ ದಂಟು ಸೊಪ್ಪು ರಾಜಗಿರಿ, ಈ ರಾಜಗಿರಿ ಸೊಪ್ಪು ಸೊಪ್ಪಿನ ತರಕಾರಿಗಳಲ್ಲೊಂದಾಗಿದ್ದು ಹೇರಳವಾಗಿ ಕಬ್ಬಿಣ ಮತ್ತು A ಮತ್ತು C ಜೀವಸತ್ವಗಳನ್ನು ಹೊಂದಿರುತ್ತದೆ. ಇದಕ್ಕೆ ಬೆಳೆಸುವಂತ ಕಾಲ ನಮ್ಮ ರಾಜ್ಯದಲ್ಲಿ ವರ್ಷ ಪೂರ್ತಿ ಬೆಳೆಸಬಹುದು, ಆದರೆ ಮಾರ್ಚ್ ಇಂದ ಸೆಪ್ಟೆಂಬರ್ ತಿಂಗಳುಗಳು ಇದಕ್ಕೆ ಪ್ರಾರಂಭಿಸಲು ಸೂಕ್ತವಾದ ಕಾಲ. ಈ ಸೊಪ್ಪುಗಳಲ್ಲಿ ತಳಿಗಳು ಸುಮಾರು ಒಂದು 10-13 ತಳಿಗಳಿದೆ. ಅದರಲ್ಲಿ ಮುಖ್ಯವಾದ ತಳಿಗಳು ಅಂತಂದ್ರೆ ಅರ್ಕಾ ಸುಗುಣ ಅಂತ ಇದೆ. ಇದರ ಎಲೆಗಳು ತಿಳಿ ಹಸಿರು ಬಣ್ಣವನ್ನು ಹೊಂದಿದ್ದು ರಸಭರಿತವಾಗಿ ಕಾಂಡವನ್ನು ಹೊಂದಿದ್ದು ಬಿತ್ತನೆ ಮಾಡಿದ 20-30 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಅಂದರೆ ಮೊದಲನೇ ಬೆಳೆ 90 ದಿನದ ನಂತರ ಕಟಾವಿಗೆ ಬರುತ್ತದೆ, 90 ದಿನದ ನಂತರ ಪ್ರತಿ ಕಟಾವು 20-30 ದಿನಗಳಿಗೆ ಮಾಡಬಹುದು. ಹಾಗೆ ಸುಮಾರು 5-6 ಕಟಾವನ್ನು ಮಾಡಬಹುದು. ತಳಿಗೆ ಬಿಳಿ ತುಕ್ಕು ರೋಗದ ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುವ ಶಕ್ತಿ ಇದೆ. ಪ್ರತಿ ಹೆಕ್ಟೇರ್ ಪ್ರದೇಶದಿಂದ 20-30 ಟನ್ ಇಳುವರಿಯನ್ನು ಪಡೆಯಬಹುದು. ಇದೇ ರೀತಿ ಅರ್ಕಾ ಆರುನಿಮ ಅಂತ ಒಂದು ತಳಿ ಇದೆ, ಹಾಗೆಯೇ CO1 ಅಂತ ಒಂದು ತಳಿ ಇದೆ, CO2, CO3, CO4 ಇವೆಲ್ಲ ತಳಿಗಳು ಯಥೇಚ್ಛವಾಗಿ ಬೆಳೆಸುವಂತ ತಳಿಗಳು. ಅರ್ಕಾ ಸಂರಕ್ಷ, ಅರ್ಕಾ ವರ್ಣ, ಪೂಸಾ ಕೀರ್ತಿ, ಪೂಸಾ ಕಿರಣ, ಚೋಟಿ ಚಾವಲಿ, ಬಡಿ ಚಾವಲಿ, ಪೂಸಾ ಚಾವಲಿ ಇವೆಲ್ಲ ತಳಿಗಳನ್ನು ನಮ್ಮ ರಾಜ್ಯದಲ್ಲಿ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ದಂಟಿನ ತಳಿಗಳಾಗಿ ಬೆಳೆಸಬಹುದು. ಕೃಷಿ ಮಾಹಿತಿ ಕೇಳಿದ್ರಲ್ಲ, ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯುತ್ತೆ. ರೈತ ಬಾಂಧವರೇ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.